Kiss on the Money. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಭತ್ತ ಮತ್ತು ಅಡಿಕೆ ಕೃಷಿ ಕುರಿತು ಯಲ್ಲಾಪುರ ತಾಲೂಕಿನ ಮಂಜುನಾಥ್ ಭಟ್ ಅವರೊಡನೆ ಸಂದರ್ಶನ. ಮಂಜುನಾಥ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಎನ್ನುವಂತಹದ್ದು ಒಂದು ಜೀವನ ವಿಧಾನ ಅಂತ ಹೇಳುವಂತಹ ಒಂದು ಮಾತಿತ್ತು. ಇತ್ತೀಚಿನ ದಿವಸಗಳಲ್ಲಿ ಕೃಷಿಯನ್ನ ಒಂದು ವಾಣಿಜ್ಯ ದೃಷ್ಟಿಯಿಂದಲೂ ಕೂಡ ನೋಡಬೇಕು ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮ ದೃಷ್ಟಿಯಲ್ಲಿ ಯಾವುದು ಸರಿ? ನನ್ನ ಪ್ರಕಾರವಾಗಿ ವಾಸ್ತವಿಕವಾಗಿ ಅದು ಜೀವನ ದೃಷ್ಟಿಯಲ್ಲಿ ನೋಡೋದು ಬಹಳ ಉತ್ತಮ. ಯಾಕೆಂತ ಕೇಳಿದ್ರೆ, ವಾಣಿಜ್ಯ ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿ ನಾವು ಭೂಮಿಗೆ ಬೇಕಾದಂತಹ ಫಲ ಪೋಷಕಾಂಶಗಳನ್ನ ನಾವು ವಿಪರೀತವಾಗಿ ಕೊಡುವಂತದ್ದು, ರಾಸಾಯನಿಕಗಳನ್ನು ಹೆಚ್ಚಿಗೆ ಬಳಸುವಂತದ್ದು ಹೆಚ್ಚಿಗೆ ಆಗ್ತದೆ. ಆಗ ಒಂದು ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗುವುದು, ಮತ್ತೆ ಅಲ್ಲಿ ಬಳಸುವಂತಹ ಕ್ರಿಮಿನಾಶಕಗಳಿಂದ ವಾತಾವರಣದಲ್ಲಿ ವೈಪರೀತ್ಯ ಆಗುವಂತದ್ದು, ಅದು ಎರಡೂ ಕಾರಣದಿಂದ ನಮ್ಮ ಜೀವನಕ್ಕೆ ಆರೋಗ್ಯದಲ್ಲಿರಬಹುದು, ಆಯುಷ್ಯದಲ್ಲಿರಬಹುದು ಬಹಳ ಏರುಪೇರಾಗುವುದು ಇತ್ತೀನ ದಿನಗಳಲ್ಲಿ ನಾವೆಲ್ಲ ಕಾಣಿಸ್ತಾ ಇದ್ದೇವೆ ಅದನ್ನ. ಹಾಗಾಗಿ ನಾವು ಕೃಷಿಯನ್ನ ಆದಷ್ಟು ಜೀವನೋಪಾಯವಾಗಿ ಅದನ್ನ ನಾವು ಬಳಸ್ಕೊಂಡಾಗ ನಾವು ಅಲ್ಲಿ ಸಾವಯವ ಕೃಷಿಯಲ್ಲಿ ನಾವು ಹೆಚ್ಚಿಗೆ ತರಿಸ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಹಾಗಂತೇಳಿ ಇಲ್ಲಿ ನಾವು ಅಡಿಕೆ ಬೆಳಿತೇವೆ, ಅದನ್ನ ನಾವು ವಾಣಿಜ್ಯ ದೃಷ್ಟಿಕೋನದಲ್ಲೇ ಬೆಳೆಸಬೇಕಾಗ್ತದೆ. ಅದು ಜೀವನಾಧಾರವನ್ನು ತಗೊಳ್ಳಿಕ್ ಆಗೋದಿಲ್ಲ. ಯಾಕಂದ್ರೆ ಅದನ್ನ ನಾವು ಎಲ್ಲರೊಂದು ಪಾನ್ ಹಾಕ್ಲಿಕ್ಕೆ ಅಷ್ಟೇ ಉಪಯೋಗಿಸ್ತೇವೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ, ಆಹಾರ ಅಲ್ಲ. ಹಾಗಾಗಿ ಇನ್ನು ಬೇರೆ ಆದಂತಹ ಭತ್ತ, ರಾಗಿ, ಜೋಳ ಇಂಥದ್ದೇನಿದೆಯಲ್ಲ, ಅದನ್ನ ನಾವು ಜೀವನೋಪಾಯವಾಗಿ ಅದನ್ನ ನಾವು ತಗೊಳ್ಬೇಕಾಗುತ್ತೆ. ಆಹಾರದಲ್ಲಿ ನಾವು ತಗೊಂಡು ಅಲ್ಲಿ ಆದಷ್ಟು ರಾಸಾಯನಿಕಗಳನ್ನ ಕಡಿಮೆ ಮಾಡಿದಾಗ ನಮಗೆ ಆರೋಗ್ಯದಲ್ಲಿ ಮತ್ತು ಆಯುಷ್ಯದಲ್ಲಿ ಭೂಮಿಯ ಫಲವತ್ತತೆ ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ. ಅವರ ದೃಷ್ಟಿಕೋನದಲ್ಲಿ ನಾವು ಅದನ್ನ ಜೀವನಾದಾಯವಾಗಿ ತಗೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಈಗ ಕೃಷಿಯಲ್ಲಿ ಮಾನವನ ಒಂದು ಹಸ್ತಕ್ಷೇಪ ಜಾಸ್ತಿ ಆದಷ್ಟು ಅದರಲ್ಲಿ ಒಂದು ರೀತಿಯ ವೈಪರೀತ್ಯಗಳು ಕಾಣ್ತವೆ, ಹೆಚ್ಚು ಕೀಟ ರೋಗಗಳು ಬರ್ತವೆ ಅಥವಾ ಒಂದು ನಷ್ಟ ಆಗುವಂತಹ ಸಂದರ್ಭ ಜಾಸ್ತಿ ಆಗ್ತದೆ ಅಂತ ಕೇಳ್ತೀವಿ. ಇದು ನಿಜವಾ? ಖಂಡಿತ ಇದೆ. ಯಾಕೆಂತ ಕೇಳಿದ್ರೆ, ಈಗ ನಾವು ಹಸ್ತಕ್ಷೇಪ ಹೇಗೆ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ, ಸಣ್ಣ ಉದಾಹರಣೆಗೆ ನಾವು ಇವತ್ತು ಅಡಿಕೆ ಬೆಳೆಗಾರರು, ನಮ್ಮ ಮೊದಲ ಪ್ರಶ್ನೆ ಕೇಳಿದಂಗೆ ವಾಣಿಜ್ಯವಾಗಿ ನಾವು ತೆಗೆದುಕೊಂಡಾಗ ಅಲ್ಲಿ ನಾವು ಕಾಡನ್ನು ಜಾಸ್ತಿ ಕಡಿತಾ ಹೋಗ್ತೇವೆ. ಏಕೆ? ಅಡಿಕೆ ಗಿಡವನ್ನು ಬೆಳೆಸುವುದಕ್ಕೋಸ್ಕರವಾಗಿ, ಅಡಿಕೆಯನ್ನು ನಾವು ಹೆಚ್ಚಿಗೆ ಫಲವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ರಾಸಾಯನಿಕ ಅಂಶಗಳನ್ನು ನಾವು ಬೆಳೆಸ್ತೇವೆ. ಆ ರಾಸಾಯನಿಕವನ್ನು ಬಳಸುವಾಗ ಒಂದನೇದಾಗಿ ಭೂಮಿ ಒಳಗೆ ಫಲವತ್ತತೆ ಕಡಿಮೆಯಾಗಿ ಅಲ್ಲಿ ಆ ಒಂದು ಗಿಡಕ್ಕೆ ಅಥವಾ ಭೂಮಿಗೆ ಇರತಕ್ಕಂತ ಅವಶ್ಯಕವಾಗಿರತಕ್ಕಂತ ಎರೆಹುಳುಗಳ ಸಂತತಿ ಬಹಳ ಮುಖ್ಯವಾಗಿರ್ಬೇಕಂತದ್ದು ಅದು. ಆ ಎರೆಹುಳುಗಳ ಸಂತತಿ ಬಹಳ ಕ್ಷೀಣವಾಗ್ತಾ ಹೋಗ್ತದೆ. ಮತ್ತೆ ನಾವು ಈ ಹಸಿರೆಲ ಗೊಬ್ಬರ ಇರಬಹುದು ಅಥವಾ ಹಟ್ಟಿ ಗೊಬ್ಬರ ಇರಬಹುದು ಇಂಥದನ್ನು ಬಳಸುವ ಪ್ರಮಾಣ ಕಡಿಮೆ ಆದ ಹಾಗೆ ಅಲ್ಲಿ ನಮಗೆ ರೋಗ ಬಾಧೆಗಳು ಅಥವಾ ಬೆಳೆಯಲ್ಲಿ ನಷ್ಟಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಕೃಷಿಯಲ್ಲಿ ಮಣ್ಣಿನ ಒಂದು ಫಲವತ್ತತೆಯನ್ನ ನಿರಂತರವಾಗಿ ಕಾಪಾಡುವುದಿದ್ರೆ ಹೇಗೆ ಮಾಡಬೇಕು ಅಂತ ಹೇಳ್ತೀರಿ ನೀವು? ನಮ್ಮ ಪ್ರಕಾರವಾಗಿ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಗೆ ಕಾಪಾಡಿಕೊಳ್ಬೇಕು ಅಂದ್ರೆ ನಾವು 100ಕ್ಕೆ 100 ಸಾವಯವ ಕೃಷಿಯನ್ನ ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಹಟ್ಟಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಅಥವಾ ಹಸಿರೆಲ ಗೊಬ್ಬರ ಇರಬಹುದು, ಹಾಗೆ ತೆರಗು ಕಾಡು ಗೊಬ್ಬರ ಬೆಟ್ಟ ಗೊಬ್ಬರ ಅಂತ ಹೇಳ್ತೇವೆ ನಾವು. ಅದನ್ನು ನಾವು ಬಳಸಿಕೊಂಡಾಗ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗ್ತದೆ. ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗಬೇಕು ಅಂದ್ರೆ ಭೂಮಿಯಲ್ಲಿ ಎರೆಹುಳುಗಳ ಸಂತತಿ ನಮ್ಗೆ ಹೆಚ್ಚಾಗಬೇಕು. ನಾವು ಎಲ್ಲೂ ಸಹ ರಾಸಾಯನಿಕ ಗೊಬ್ಬರಗಳ ಹಾಕಿದಾಗ ಎರೆಹುಳುಗಳ ಸಂತತಿ ಇರೋದಿಲ್ಲ, ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ಅಲ್ಲಿ ನಮ್ಮ ಸಾವಯವ ಕೃಷಿ ಪದ್ಧತಿಯಲ್ಲಿ ಈ ಎಲ್ಲ ಗೊಬ್ಬರಗಳನ್ನು ನಾವು ಉಪಯೋಗಿಸಿದಾಗ ಸ್ವಾಭಾವಿಕವಾಗಿ ಭೂಮಿಯಲ್ಲಿ ಎರೆಹುಳುಗಳ ಸಂತತಿ ಹೆಚ್ಚಾಗ್ತದೆ, ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಭೂಮಿಯಲ್ಲಿ ರಂಧ್ರಗಳು ಭೂಮಿಯನ್ನು ನಾವು ಪದರು ಅಂತ ಹೇಳ್ತೇವೋ ಅದು ಸಡಿಲ ಆಗ್ತದೆ. ಬಂದಷ್ಟೇ ಮಳೆ ಆದರೂ ಸಹ ಭೂಮಿಯಲ್ಲಿ ಇಳಿಯುವಂತಹ ಅವಶ್ಯಕತೆಗಳು ಅವಕಾಶಗಳು ಜಾಸ್ತಿ ಆಗ್ತದೆ. ಆಗ ನಾವು ಭೂಮಿಯ ಫಲವತ್ತತೆ ಸಮಿಂತಾನಕ್ಕೆ ಹೆಚ್ಚಾಗ್ತದೆ. ಇದು ನಮ್ಮ ಅಭಿಪ್ರಾಯ. ಈಗ ಕಾಡಿನ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಒಂದು ವೈವಿಧ್ಯತೆ ಇರುವುದನ್ನ ನಾವು ನೋಡ್ತೀವಿ. ಸಾಕಷ್ಟು ತಳಿಗಳ ಒಂದು ಮರಗಿಡಗಳಿರ್ತವೆ, ಬಳ್ಳಿಗಳಿರ್ತವೆ, ಚಿಕ್ಕ ಪುಟ್ಟ ಗಿಡಗಳಿರ್ತವೆ, ಎಲ್ಲವೂ ಕೂಡ ಇರ್ತವೆ ಅಂತ ಹೇಳಿ. ಅಂತಹ ಒಂದು ವಾತಾವರಣವನ್ನ ನಮ್ಮ ಕೃಷಿ ಪರಿಸರದಲ್ಲಿಯೂ ಕೂಡ ನೋಡುವುದಕ್ಕೆ ಅಥವಾ ಅಳವಡಿಸುವುದಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ, ಕೃಷಿ ತಂತ್ರಜ್ಞಾನದಲ್ಲಿ ಈಗಾಗಲೇ ಹಲವು ಕಡೆ ಅಳವಡಿಸ್ಕೊಳ್ತದೆ. ಏನಂತ ಕೇಳಿದ್ರೆ ಹಸಿರು ಗಿಡವನ್ನು ಬಳಸುವುದು ಅಂತ. ಯಾಕೆ ಹಸಿರೆಲ ಸೊಪ್ಪು ಅಥವಾ ಹಸಿರೆಲ ಗೊಬ್ಬರವನ್ನು ಮಾಡುವುದಕ್ಕೆ? ಆದರೆ ಅಲ್ಲೂ ಸಹ ಕೆಲವು ರೈತರು ಎಡವುತ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಯಾವುದೋ ಒಂದೇ ಜಾತಿಯ ಗಿಡವನ್ನು ಬಳಸ್ತಾರೆ. ಅದು ಭೂಮಿಯಲ್ಲಿ ಯಾವುದೋ ಒಂದು ಅಂಶವನ್ನು, ಒಂದು ಪೋಷಕಾಂಶವನ್ನು ಹೆಚ್ಚು ಮಾಡಲಿಕ್ಕಷ್ಟೇ ಅವಕಾಶವಾಗ್ತದೆ ಹೊರತು ಬೇರೆ ಯಾವುದೋ ಪೋಷಕಾಂಶಗಳು ಹೆಚ್ಚಿಲ್ಲ. ಯಾಕಂತ ಕೇಳಿದ್ರೆ ಒಂದು ಮರದಲ್ಲಿ ಬೋರಾನ್ ಅಂಶ ಹೆಚ್ಚಿದ್ರೆ ಇನ್ನೊಂದು ಗಿಡದಲ್ಲಿ ಪೊಟಾಷಿಯಂ ಅಂಶ ಹೆಚ್ಚಿರ್ತದೆ, ಜಿಂಕ್ ಅಂಶಗಳು ಹೆಚ್ಚಿರ್ತದೆ, ತಾಮ್ರ ಅಂಶಗಳು, ಹೀಗೆ ಬೇರೆ ಬೇರೆ ಬೇರೆ ಗಿಡಗಳಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಇರೋದ್ರಿಂದ ಆದಷ್ಟು ನಾವು ಬೇರೆ ಬೇರೆ ಜಾತಿಯ ಗಿಡಗಳನ್ನ, ಈಗ ನಮ್ಮ ಮಲೆನಾಡಿನಲ್ಲಿ ನಾವು ಹೊಸದಾಗಿ ಗಿಡ ಬೆಳೆಸುವಂತಹ ಅವಶ್ಯಕತೆ ನಮ್ಗೆ ಬರೋದಿಲ್ಲ. ಯಾಕಂದ್ರೆ ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿಯೇ ನಮಗೆ ಹಲವಾರು ರೀತಿಯ ಗಿಡಗಳು ಇರ್ತದೆ. ಹಾಗಾಗಿ ಅದನ್ನು ಉಪಯೋಗಿಸಿಕೊಂಡಾಗ ನಮ್ಗೆ ಸ್ವಾಭಾವಿಕವಾಗಿ ಬೇಕಾದಂತಹ ಎಲ್ಲಾ ರೀತಿಯ ಪೋಷಕಾಂಶಗಳು ನಮಗೆ ದೊರೆಯುತ್ತದೆ ಅದರಲ್ಲಿ. ಆದ್ರೆ ಬಯಲುಸೀಮೆ ಅಂತ ಜಾಗದಲ್ಲಿ ಗಿಡ ಮರಗಳು ಕಡಿಮೆ ಇರೋದ್ರಿಂದ ಅಲ್ಲಿ ಯಾವುದೋ ಒಂದು ರೀತಿಯ ಹಸಿರೆಲೆಯನ್ನು ಮಾತ್ರ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಏನ್ ಮಾಡ್ಬೇಕಂತ ಕನಿಷ್ಠ ಒಂದು 4-5 ರೀತಿಯ ಹಸಿರೆಲೆಯನ್ನು ಬೆಳೆಸ್ಕೊಳ್ಳುವಂತಹ ವ್ಯವಸ್ಥೆ ಮಾಡಿಕೊಂಡಾಗ ತನ್ನಂತಾನಾಗಿ ಅದು ಸಾವಯವ ಕೃಷಿಯಲ್ಲಿ ಅವಕಾಶ ಹೆಚ್ಚಿಗೆ ನಮಗೆ ಲಭ್ಯತೆ ಇರ್ತದೆ. ಅಡಿಕೆಯನ್ನೇ ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಬೇರೆ ಬೇರೆ ಬೆಳೆಯನ್ನ ಮಿಶ್ರ ಬೆಳೆಯಾಗಿ ಅಥವಾ ಜೊತೆ ಬೆಳೆಯಾಗಿ ಬೆಳೆಯುವುದಿದ್ರೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಈ ಒಂದು ಮಲೆನಾಡು ಪ್ರದೇಶದಲ್ಲಿ? ಮಲೆನಾಡು ಪ್ರದೇಶದಲ್ಲಿ ನಾವು ಕಂಡಂತೆ ನಮಗೆ ವಿಶೇಷವಾಗಿ ಅವಕಾಶ ಇರುವುದು ಅಡಿಕೆಯೊಂದಿಗೆ ಕಾಳುಮೆಣಸು, ಏಲಕ್ಕಿಗೆ ಅವಕಾಶ ಇದೆ, ಹಾಗೆ ತೆಂಗು ಬಾಳೆ, ಇದಕ್ಕೆ ನಮ್ಗೆ ಅತಿ ಹೆಚ್ಚಿನ ಅವಕಾಶ ಇದೆ. ಬೇರೆ ಬೆಳೆಗಳಿಗೆ ಅವರವರ ಅನುಕೂಲ ಮತ್ತು ಅವರ ದೃಷ್ಟಿಕೋನದ ಇಟ್ಕೊಂಡು ಬಳಸ್ಕೋಬಹುದು. ಆದರೆ ನಮ್ಮ ಪ್ರಕಾರವಾಗಿ ಅಷ್ಟು ಹೇಳುವಂತ ರೀತಿಯಲ್ಲಿ ನಮ್ಗೆ ಉಪಬೆಳೆಯಾಗಿ ಅದು ನಮ್ಗೆ ಬರುವುದು ಸ್ವಲ್ಪ ಕಷ್ಟ. ಈಗಾಗ ಕೆಲವು ಜನ ಬೆಳೀತಾರೆ, ಕೋಕಾ ಬೆಳೀತಾರೆ, ಕಾಫಿ ಬೆಳೀತಾರೆ, ಆದ್ರೆ ಅದು ಹೇಳುವ ರೀತಿಯಲ್ಲಿ ನಮ್ಗೆ ವಾಣಿಜ್ಯ ಬೆಳೆಯಾಗಿ ನಮ್ಗೆ ಅದು ಕೈ ಎಡಕಲ್ಲ. ಯಾಕಂದ್ರೆ ಇಲ್ಲಿಯ ವಾತಾವರಣ ಆ ರೀತಿ ಇರುವಂತದ್ದು. ಈಗ ಅಡಿಕೆಯನ್ನು ಸಾಂಪ್ರದಾಯಿಕವಾಗಿ ನೀವು ಬೆಳ್ಕೊಂಡು ಬಂದಂತವರು, ಪರಂಪರಾಗತವಾಗಿ ಬಂದಿರುವಂತಹದ್ದು, ಅದರಲ್ಲಿ ಯಾವ ರೀತಿಯ ಕ್ರಮಗಳಲ್ಲಿ ಸುಧಾರಣೆ ಆಗಿದೆ ಈ ಕೃಷಿ ಕ್ರಮದಲ್ಲಿ? ಆಧುನಿಕ ತಂತ್ರಜ್ಞಾನದಲ್ಲಿ ಕೃಷಿ ಕ್ರಮದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ನಮ್ಮಲ್ಲಿ ಇಂತಿಷ್ಟು ಫೋಟೋಗಳ ಅಗಲದ ಭರಣ 12-9 ಅಂತರ ಈ ತರ ಅಲ್ಲಿ ಬೆಳೆಸುವಂತ ಪದ್ಧತಿ ಇತ್ತು. ಒಂದು 2.5 ಅಗಲ 2.5 ಆಳದ ಒಂದು ಹೊಂಡವನ್ನು ತೋಡಿ ಬೆಳೆಸುವ ಗಿಡವನ್ನು ನೆಡುವಂತ ಪದ್ಧತಿ ಇತ್ತು. ಅದು ಇತ್ತೀಚಿನ ದಿನಗಳೇನಾಗಿದೆ ಅದರ ನಿರ್ವಹಣೆ ನಮಗೆ ಕಷ್ಟವಾಗ್ತದೆ ಅಂತೇಳಿ ಡ್ರೈನೇಜ್ ಮಾಡಿಬಿಟ್ಟು ಒಂದು ಕಡೆಗೆ ಅಡಿಕೆ ಗಿಡವನ್ನು ಇಟ್ಟು ಅಲ್ಲೇ ಮೇಲಿರ್ತಕ್ಕಂಥ ಮಣ್ಣನ್ನು ಹಾಕ್ತಾ ಹಾಕ್ತಾ ಹಾಕ್ತಾ ಅಡಿಕೆಯ ಕೃಷಿಯಲ್ಲಿ ತಂತ್ರಜ್ಞಾನದಲ್ಲಿ ಆ ರೀತಿಯಾದಂತಹ ಬದಲಾವಣೆಯನ್ನು ನಾವು ಕೆಲವು ಬದಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಸಕ್ಸಸ್ ಆಗ್ತದೆ, ಕೆಲವರಿಗೆ ಫೇಲ್ಯೂರ್ ಆಗಿದೆ. ಯಾಕಂದ್ರೆ ಕೆಲವು ಅತಿಯಾದಂತಹ ನೀರಿರುವ ಜಾಗದಲ್ಲಿ ಅದು ಆ ಒಂದು ಕೃಷಿ ಪದ್ಧತಿ ನಮ್ಗೆ ಅಡಿಕೆಯಲ್ಲಿ ತಗೊಳ್ಳಿಕ್ಕೆ ಬಹಳ ಕಷ್ಟ. ಈಗ ಅಡಿಕೆಯಲ್ಲಿ ಸಿಂಪರಣೆ ಮಾಡುವಂತಹದ್ದು ಮತ್ತು ಕೊಯ್ಲು ಮಾಡುವಂತಹದ್ದು ಎರಡು ಪ್ರಮುಖವಾದಂತಹ ಬೇಸಾಯ ಕ್ರಮಗಳು. ಇದರಲ್ಲಿ ಯಾವ ರೀತಿ ಒಂದು ಸುಧಾರಣೆ ಆಗಿದೆ? ಈಗ ಕಾರ್ಬನ್ ಫೈಬರ್ ದೋಟಿ ಅಂತದ್ದು ಪ್ರಯತ್ನ ನಡೆದಿದೆಯಾ? ಹೌದು, ಈ ಕಡೆ ಈಗ ಸಾಮಾನ್ಯವಾಗಿ ನಮ್ಮ ತಿಳಿದಿಗೆ 75% ಅದು ಚಾಲ್ತಿಗೆ ಬಂದಿದೆ. ಈಗ ಒಂದು 25% ಇನ್ನು ಜನರು ಲೇಬರ್ಸ್ ಹಚ್ಚೆ ಕೊಯ್ಯುವುದು ಸಿಂಪರಣೆ ಮಾಡಿಸೋದು. ವಿವರವಾಗಿ ಹೇಳಿ ಈಗ ಕಾರ್ಬನ್ ಫೈಬರ್ ದೋಟಿಯ ಒಂದು ಉಪಯೋಗ ಅಥವಾ ಏನೇನು ಸವಾಲುಗಳು ಎದುರಾಗ್ತಾ ಇವೆ? ಕಾರ್ಬನ್ ದೋಟಿಯಲ್ಲಿ ನಾವು ಕಂಡಂತೆ ಕೆಲವೊಂದು ಸಂದರ್ಭದಲ್ಲಿ ಕೆಳಗಿಂದಲೇ ಅದನ್ನ ಈಗ ಅಡಕೆ ಕೊಯ್ಲು ಅಂತ ಹೇಳಿದಾಗ ಕೆಳಗಿಂದಲೇ ಕೊಯ್ಯುವುದರಿಂದ ಕೆಲವೊಂದು ಸಂದರ್ಭ ಮುಂದಿನ ಬೆಳೆಯ ಸಿಂಗಾರು ಸಹ ಕತ್ತರಿಸಿ ಹೋಗುವಂತ ಒಂದು ಸನ್ನಿವೇಶಗಳು ಜಾಸ್ತಿ ಇರ್ತದೆ. ಅಥವಾ ಸಿಂಗಾರ ಹೊಡೆದು ಬಂದಿಲ್ಲ ಅಂದ್ರೆ ಆ ಸಿಂಗಾರ ಬರುವಂತ ಹೊಡೆ ಅಂತ ಹೇಳ್ತೀವಿ ಅದಕ್ಕೆ ಪೆಟ್ಟು ಬೀಳುವಂತಹ ಒಂದು ಅವಕಾಶಗಳು ಅಲ್ಲಿ ಜಾಸ್ತಿ ಇರ್ತದೆ. ಯಾಕಂದ್ರೆ ಕೆಳಗಿಂದ ಅದನ್ನ ನಾವು ನಿಯಂತ್ರಿಸುವುದು ಬಹಳ ಕಷ್ಟ ಆಗಿರ್ಬೇಕು. ಮತ್ತೆ ದೋಟು ಬಹಳ ಉದ್ದವಾಗಿರೋದ್ರಿಂದ ಅದು ಗಾಳಿಯಲ್ಲಿ ಆ ಕಡೆಗೆ ತೇಲುವುದರಿಂದ ಇಲ್ಲಿ ಕೆಳಗಿಂದಲೇ ಅದನ್ನ ನಾವು ಕಂಟ್ರೋಲ್ ತಗೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಉಪಯೋಗವೂ ಅಷ್ಟೇ ಇದೆ, ಆದ್ರೆ ಒಂದು ಹಂತದಲ್ಲಿ ಮುಂದಿನ ಬೆಳೆಯನ್ನು ನಾವು ದೃಷ್ಟಿಕೋನದಲ್ಲಿ ಹಾನಿಯೂ ಅಷ್ಟೇ ನಮಗೆ ಆಗ್ತದೆ. ಅದೇ ಸಿಂಪಡಣೆಯಲ್ಲಿ ನಮಗೆ ಬಹಳ ಉತ್ತಮವಾಗಿ ತಗೊಳ್ಬಹುದು. ಯಾಕಂದ್ರೆ ಅದರಲ್ಲಿ ಯಾವುದೇ ರೀತಿಯ ಆಗೋದಿಲ್ಲ, ಕೇವಲ ಅಲ್ಲಿ ಸ್ಪ್ರೇ ಒಂದು ಇರ್ತದೆ ಆಗ್ತದೆ. ಆದ್ರೆ ಇವತ್ತಿನ ಕಾಲದಲ್ಲಿ ಅನುಕೂಲ ನಮಗೆ ಅದಲ್ಲೇ ಜಾಸ್ತಿ ಜನ ಕಂಡ್ಕೊಳ್ತಾರೆ. ಯಾಕಂದ್ರೆ ಲೇಬ ಸುಮಾರು ಹತ್ತಿ ಕೊಯ್ದು ಮಾಡೋ ಬಹಳ ಕಡಿಮೆ ಇರೋದ್ರಿಂದ, ಮತ್ತೆ ಆವಾಗ ಆವಾಗ ಪ್ರತಿ ವರ್ಷ 4-5-6 ಜನ ಮರದಿಂದ ಬಿದ್ದು ಸಾಯ್ತಾ ಇರೋದ್ರಿಂದ ಮರ ಹತ್ತುವವರು ಸಹ ಈಗ ನಮಗೆ ಕಡಿಮೆ ಆಗ್ತಾ ಇದ್ದಾರೆ. ಜೊತೆಗೆ ಮಳೆಗಾಲದಲ್ಲಿ ಮರ ಹತ್ತುವಂತದ್ದು ಕೂಡ ಒಂದು ಸವಾಲು ಸವಾಲು. ಯಾಕಂದ್ರೆ ಅತಿಯಾದಂತಹ ಮಳೆಯಲ್ಲಿ ಜಾರಿಕೆ ಆಗ್ತದೆ, ಲೋಳೆ ಬೀಳುತ್ತದೆ ಗಿಡಕ್ಕೆ. ಹತ್ತುವಂತ ಮೊದಲೆಲ್ಲ ಮಾಡ್ತಿದ್ರು, ಈಗ ಸ್ವಲ್ಪ ಲೇಬರ್ಸ್ ಹೆದರುವುದರಿಂದ ಹೆಚ್ಚಿಗೆ ಎಲ್ಲರೂ ಈ ದೋಟಿಯ ಒಂದು ಉಪಯುಕ್ತತೆಯನ್ನು ಹೆಚ್ಚಿಗೆ ಬಳಸ್ಕೋತಾ ಇದ್ದಾರೆ. ಅದೀಗ ಫೈಬರ್ ದೋಟಿಯನ್ನು ಬಳಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿ ಒಂದು ಬೇಡಿಕೆ ಇದೆ ಅಂತ ಹೇಳ್ತಾರಲ್ಲ. ಹೌದು, ಖಂಡಿತ. ಈಗ ನಾವು ಒಂದು ಲೇಬರ್ ಇಂದ ನಾವು ಅದನ್ನು ಹೊರಿಸಬೇಕು ಅಂದ್ರೆ ನಮಗೆ ಸರಾಸರಿ ಒಂದು ಲೀಟರಿಗೆ ಇಲ್ಲಿ ಕನಿಷ್ಠ ಅಂದ್ರೆ ಒಂದು 250-300 ಎಂಎಲ್ ಜಾಸ್ತಿ ಹೋಗ್ತದೆ, ಒಂದು ಕಾಲು ಲೀಟರ್ ಹೋಗ್ತದೆ. ಯಾಕಂದ್ರೆ ಮರದಿಂದ ದೂರ ಹಾರುವುದರಿಂದ ಮತ್ತೆ ಆ ಗಿಡಕ್ಕೆ ಎಷ್ಟು ಬೇಕು ಯಾವ ಪ್ರಮಾಣದಲ್ಲಿ ಬೇಕು ಅಂತ ನಾವು ಅದನ್ನ ಮಾಡುವುದು ಕಷ್ಟ. ಹಾಗಾಗಿ ಸಾಮಾನ್ಯವಾಗಿ 100-125 ಲೀಟರ್ ಅಂತ ನಾವು ಹೀಗೆ ತಗೊಂಡಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಔಷಧಿ ಹೋಗ್ತದೆ. ಮತ್ತೊಂದು ಉಪಯೋಗ ಅಂತ ಕೇಳಿದ್ರೆ ಆತರ ಜಾಸ್ತಿ ನಮ್ಗೆ ಔಷಧಿ ಹೋಗ್ತದೆ ಅಂತ ಕಂಡುಬರುತ್ತೆ ಸಹ, ಆ ಒಂದು ಸ್ಪ್ರೇ ಇದೆಯಲ್ಲ ಸಿಂಪಡಣೆ, ಅದು ಮರಗಳ ಹೆಡೆಗಳಿಗೆ ಅತಿ ಹೆಚ್ಚಿಗೆ ಪ್ರಮಾಣದಲ್ಲಿ ಮುಂದಿನ ಗಿಡಕ್ಕೆ ಅದು ಮೇಲಿಂದ ಬೀಳುತ್ತದೆ. ಈಗ ತುತ್ತ ಸುಣ್ಣ ಅಂತ ಹೇಳ್ತೇವೆ, ಆದ್ರೆ ಅವನಲ್ಲ ನಾವು ಅಲ್ಲಿ ಮುತ್ತಲ ಗಿಡಕ್ಕೆ ಅದು ಹೆಡೆಯ ಮೇಲೆ ಬೀಳೋದ್ರಿಂದ ರೋಗ ಹರಡುವ ಪ್ರಮಾಣವು ಅಲ್ಲಿ ಕಡಿಮೆ ಆಗ್ತದೆ. ಯಾಕಂದ್ರೆ ಗಿಡಕ್ಕೆ ಅದು ಭದ್ರತೆ ಆಗ್ತದೆ, ಸ್ವಲ್ಪ ಜಾಸ್ತಿ ಕಾಣ್ತದೆ ಖರ್ಚಾಗ್ತದೆ ಅಂತ ಹೇಳಿ, ಆದ್ರೆ ನಮ್ಗೆ ಲಾಭನೂ ಇದೆ ಅದರಿಂದ. ಶೇಕಡ 1 ಬೋರ್ಡ್ ದ್ರಾವಣದ ತಯಾರಿ ಮಾಡುವಂತಹದ್ರಲ್ಲಿ ಸಾಕಷ್ಟು ಜನ ಸೋಲ್ತಾರೆ, ನಿಮ್ಮ ಅನುಭವ ಏನು? ಸಾಧ್ಯತೆ ಬಂದು ಅದು ಅನುಭವ ಸ್ವಲ್ಪ ಕಡಿಮೆ ಇರ್ತದೆ. ಯಾಕೆಂತ ಕೇಳಿದ್ರೆ ಕೆಲವು ಜನ ಹೇಳ್ತಾರೆ 1 ಕೆಜಿ ತುತ್ತಕ್ಕೆ 1.5 ಕೆಜಿ ಸುಣ್ಣ ಸಾಕು ಅಂತಾರೆ, ಕೆಲವು ಜನ 2 ಕೆಜಿ ಸುಣ್ಣ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ರೈತರು ಅವರ ಒಂದು ತೋಟದ ವಾತಾವರಣ ನೋಡಿಕೊಂಡು ಅದನ್ನ ಮಿಶ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯತೆ ಇದೆ. ಇದು ನೀರು ಎಷ್ಟು ಕೊಡಬೇಕು ಅಂತ, ಎಷ್ಟೋ ಸಾರಿ ಹೇಳುವಂತಹದ್ದು ಆ ವಾರಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು, ಅಥವಾ 4 ದಿವಸಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು ಅಂತ ಹೇಳುವಂತಹದ್ದು, ಅಥವಾ ಬೇಸಿಗೆಯ ಕೊನೆಯ ಭಾಗದಲ್ಲಿ ನೀರಿನ ಕೊರತೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಇರ್ತದೆ, ಇದರಿಂದಾಗಿ ಏನು ದುಷ್ಪರಿಣಾಮ ಆಗ್ತದೆ? ನಾವು ಕೇಳಿದಂತೆ ವೈಜ್ಞಾನಿಕ ರೀತಿಯಲ್ಲಿ ಚಿಂತಿಸಿದಾಗ ಅವರವರ ತೋಟದ ಇರುವಂತ ಗಿಡ ಯಾವ ವರ್ಷದ ಎಷ್ಟು ವಯಸ್ಸಿಂದ ಆಧಾರದ ಮೇಲೆ 3-5 ಲೀಟರ್ ನೀರು 2 ದಿವಸಕ್ಕೊಮ್ಮೆ ಕೊಟ್ರೆ ಮತ್ತು 3 ದಿವಸಕ್ಕೊಮ್ಮೆ ಕೊಟ್ಟರೆ ಸಾಕು ಹೇಳುವಂತದ್ದು ಈ ಒಂದು ಕೃಷಿಯ ಒಂದು ವಿದ್ಯೆಯಲ್ಲಿ ನಮಗೆ ಕಂಡು ಬರ್ತಾ ಇರುವಂತ ಒಂದು ಹಂತಕ್ಕೆ ಹೋದಾಗ, ಈಗ ನಾವು ಬೇಸಿಗೆ ಬದಿಗೆಲ್ಲ ಅಡಕೆ ಗಿಡ ಅಂತ ನಾವು ತಗೊಂಡಾಗ ಅಡಕೆ ಗಿಡ ಬೆಳೆಸ್ತಾ ಅಲ್ಲಿ ನೀರು ಬೀಳುವಂತ ಪ್ರಮಾಣ ನೋಡಿದಾಗ ಅದು ಸತ್ಯವೂ ಹೌದು. ಯಾಕೆಂತ ಕೇಳಿದ್ರೆ ಭೂಮಿಯೊಳಗೆ ನಾವು ನೀರು ಬಿಟ್ಟಾಗ ಅದು ಒಣಗಬೇಕು ಮತ್ತು ಹಸಿ ಆಗ್ಬೇಕು, ಒಣಗಬೇಕು ಹಸಿ ಆಗ್ಬೇಕು. ಆಗ ಏನಾಗ್ತದೆ, ಆ ತರ ಆದಾಗ ಭೂಮಿಯಲ್ಲಿ ರೂಟ್ ಫಂಗಸ್ ಏನು ಹೇಳ್ತೇವೆ ನಾವು, ಗಿಡಗಳ ಬೇರುಗಳು ಬರತಕ್ಕಂತ ಫಂಗಸ್ ಅಟ್ಯಾಕ್ ಆಗುವಂತದ್ದು ಬಹಳ ಕಡಿಮೆ ಆಗ್ತದೆ. ಯಾಕಂದ್ರೆ ಅದ್ರ ಸ್ವಲ್ಪ ಭೂಮಿ ಒಣ ಆಯ್ತು ಬಿಸಿ ಆಯ್ತು ಅಂದ್ರೆ ಆ ಒಂದು ವೈರಸ್ ಏನಾಗಿದ್ರೆ ಅದು ಸತ್ತು ಹೋಗ್ತದೆ. ಪುನಃ ಮತ್ತು ಗಿಡಕ್ಕೆ ನಾವು ಬಿಟ್ಟಾಗ ಅದಕ್ಕೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ತದೆ. ಯಾಕಂದ್ರೆ ಕೇಳಿದ್ರೆ ನಾವು ಎಷ್ಟೇ ನೀರು ಬಿಟ್ಟರು ಸಹ ಗಿಡಕ್ಕೆ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ತಗೊಳ್ತದೆ. ಬಿಟ್ಟರೆ ನಾವು 10 ಲೀಟರ್ ನೀರು ಕೊಟ್ಟಾಗ 10 ಲೀಟರ್ ನೀರು ಕೊಡಲ್ಲ, ಭೂಮಿಯೊಳಗೆ ನೀರು ಹೋಗ್ತದೆ ಅಥವಾ ಇನ್ಯಾವ ರೀತಿಯಲ್ಲಿ ಹಾಳಾಗ್ತದೆ ಬಿಟ್ಟರೆ ಅದು ಸಂಪೂರ್ಣವಾಗಿರಂತಲೇ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಳ್ತದೆ. ಕೃಷಿಯ ಜೊತೆ ಜೊತೆಗೆ ನೀವು ಪೌರೋಹಿತ್ಯ ಮತ್ತು ಜ್ಯೋತಿಷವನ್ನು ಕೂಡ ನೀವು ಅಭ್ಯಾಸ ಮಾಡ್ತಾ ಇರುವಂತವರು, ಇತ್ತೀಚಿನ ವರ್ಷಗಳಲ್ಲಿ ಈ ಸಂಪ್ರದಾಯವನ್ನು ಉಳಿಸಬೇಕು ಅನ್ನುವಂತಹದ್ದು ಒಂದು ಕಡೆಯಾದ್ರೆ ಆಡಂಬರವೇ ಜಾಸ್ತಿ ಆಗ್ತಾ ಇರುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾರಿಗೂ ಪುರುಸುತ್ತಿಲ್ಲ, ಬಂದ ದಿವಸವೇ ಮದುವೆ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಧಾವಂತ ಇರ್ತದೆ ಅಂತ ಹೇಳಿ, ಇದನ್ನು ನೋಡಿದಾಗ ನಿಮ್ಗೆ ಅನಿಸ್ತದೆ? ಸತ್ಯ. ಯಾಕಂತ ಕೇಳಿದ್ರೆ ಈಗ ನೀವು ಕೃಷಿಯನ್ನ ಬಿಟ್ಟೀಗ ಜ್ಯೋತಿಷ್ಯ ಮತ್ತು ಪುರೋಹಿತ್ಯದ ಬಗ್ಗೆ ನೀವು ಕೇಳ್ತಾ ಇರೋದ್ರಿಂದ ಇದರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನೀವು ಅದರಲ್ಲಿ ಆಡಂಬರತನ, ಈಗ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಆಡಂಬರತನ ಹೆಚ್ಚಾಗ್ತದೆ, ಅದು ಶಹರ ಅಂದ್ರೆ ಪೇಟೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ ನಾವು ಕಂಡಂತೆ ಪೇಟೆಗಳಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ತಯಾರು ಮಾಡ್ಕೊಳ್ಳಿಕ್ಕೆ ಒಂದೂವರೆ ಗಂಟೆ ಬೇಕಾಗ್ತದೆ, ಪೂಜೆ ಅರ್ಧ ಗಂಟೆ ಮುಗಿತದೆ. ಆದ್ರೆ ನಮ್ಮ ಪುಣ್ಯ ನಮ್ಮ ಹಳ್ಳಿ ಗಾಡಿನಲ್ಲಿ ಇವಾಗ ತಯಾರು ಮಾಡ್ಕೊಳ್ಳಿಕ್ಕೆ ಅರ್ಧ ಗಂಟೆ ಸಾಕು, ಪೂಜೆ ಮಾಡ್ಲಿಕ್ಕೆ ಒಂದೂವರೆ ಗಂಟೆ ಬೇಕಾಗ್ತದೆ. ಅಂದ್ರೆ ಏನಂತ ಕೇಳಿದ್ರೆ ಒಂದು ಪೂಜೆಯಲ್ಲಿ ಎಷ್ಟು ಸತ್ವವನ್ನು ಕೊಟ್ಟಾಗ ಭಗವಂತನ ಅನುಗ್ರಹವಾಗ್ತದೆಯೋ ಅಷ್ಟು ಕೊಟ್ಟಾಗ ಮಾತ್ರ ನಮ್ಗೆ ಅದು ಫಲ ಸಿಗ್ತದೆ. ನಾವು ಸಂಪೂರ್ಣವಾಗಿ ಆಡಂಬರತನವನ್ನು ತೋರಿಸ್ಲಿಕ್ಕೆ ಹೋದ್ರೆ ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ನಮ್ಮ ದೇಹದ ರೋಗ ಇಟ್ಕೊಂಡು ಹೊರಗಡೆ ನಾವು ಪೌಡರ್ ಹಚ್ಕೊಂಡಾಗ್ತದೆ, ಅದು ಬಿಟ್ಟು ಹೇಳುವಂತ ನಮಗೆ ಬೇಕಾದಂತಹ ಫಲಗಳೆಲ್ಲ ಸಿಗೋದಿಲ್ಲ. ಮತ್ತೊಂದು ವಿವಾಹಾದಿಗಳು, ಅದರಲ್ಲೂ ಸಹ ನಮ್ಮಲ್ಲಿ ಶಾಸ್ತ್ರಪದ್ಧತಿಯಾಗಿ ಹೇಳಿದ್ರೆ 4 ದಿವಸ ವಿವಾಹವಾಗ್ತದೆ. ಯಾಕಂತ ಹೇಳಿದ್ರೆ 4 ದಿವಸ ಅದನ್ನ ವ್ರತವನ್ನು ಅನುಸರಿಸಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗೂ, ಅದು ಪೇಟೆ ಅಥವಾ ಹಳ್ಳಿಗಾಡಲ್ಲಿ, ಎಲ್ಲ ಕಡೆಗೂ ಸಹ ಒಂದು ದಿವಸದಲ್ಲಿ ಅದು ಮುಗಿಯುವಂತ ಸಂಪ್ರದಾಯ ಬಂದಿದೆ. ಅದನ್ನು ನಾವು ಎಷ್ಟೋ ಕಡೆಗೆ ಬದಲಾವಣೆ ಮಾಡ್ಲಿಕ್ಕೆ ನಾವು ಹೇಳ್ತೇವೆ, ಆದ್ರೆ ಮಾಡಿಸುವಂತೂ ಅದಕ್ಕೆ ತಯಾರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಅದಕ್ಕೊಂದು ರೀತಿಯಾದಂತಹ ಕ್ರಮ, ಅಂದ್ರೆ ಅದಕ್ಕೆ ಪದ್ಧತಿ, ಸಂಸ್ಕಾರ, ಸಂಸ್ಕೃತಿ ಅಂತ ಇರ್ತದೆ ಅಲ್ಲ ನಮ್ಮಲ್ಲಿ, ಗ್ರಹಗತಿಗಳು ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಪ್ರತಿಕೂಲ ಪರಿಣಾಮಗಳು ಆಗಿ ಆ ಒಂದು ದಾಂಪತ್ಯದ ಅಥವಾ ಸಂಸಾರದ ಮೇಲೆ ಕೆಟ್ಟ ಪರಿಣಾಮಗಳು ಆಗಬಾರದು ಹೋಗುವ ಕಾರಣಕ್ಕೋಸ್ಕರವಾಗಿ ಹಿಂದಿನ ಋಷಿ ಮುನಿಗಳು 4 ದಿವಸದ ವಿವಾಹ, 4 ದಿವಸದ ಉಪನಯನ, ಹೀಗೆ ಆ ವ್ರತವನ್ನು ಅವರು 4 ದಿವಸ ಅನುಭವಿಸಬೇಕು ಅಂತೇಳಿ ನಮ್ಮಲ್ಲಿ ಅದು ನಡ್ಕೊಂಡ್ಬಂದಿದ್ದು. ಅದು ಇತ್ತೀಚಿನ ದಿನಗಳಲ್ಲಿ ಅದು ಏನೋ ಗೊತ್ತಿಲ್ಲ, ಇವತ್ತಿನ ಅದು ಒಂದು ಪದ್ಧತಿಯಲ್ಲಿ ಇದು ಬದಲಾವಣೆ ಆಗಿದೆ. ನಾವು ಬದಲಾವಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಆದ್ರೆ ಅದಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಹೇಳುವಂತ ಒಂದು ಕೇಳಿದ ಕಾರಣ ನಮ್ಗೆ. ಈಗ ಯಾವುದೇ ಒಂದು ಸವಾಲನ್ನ ಎದುರಿಸುವಂತ ಒಂದು ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಇನ್ನಿತರ ಕೌಟುಂಬಿಕ ಸಮಸ್ಯೆಗಳಾಗ್ಬೋದು, ದೈವಾನುಗ್ರಹದ ಜೊತೆ ಜೊತೆಗೆ ಒಂದು ಮನುಷ್ಯ ಪ್ರಯತ್ನವೂ ಕೂಡ ಸಾಕಷ್ಟು ಅಗತ್ಯ ಇದೆ ಅನ್ನುವಂತ ಒಂದು ಮಾತು ಇದೆ, ನೀವು ಏನ್ ಹೇಳ್ತೀರಿ? ಖಂಡಿತ ಪ್ರಯತ್ನ. ಈಗ ನಿಮ್ಗೆ ಹೇಳಬೇಕು ಅಂದ್ರೆ ಒಂದು ಯಾರಿಗೆ ಒಬ್ಬರಿಗೆ ಒಂದು ಆರೋಗ್ಯ ಹದಗೆಟ್ಟಿದೆ ಅಂದ್ರೆ ಅಲ್ಲಿ ಆರೋಗ್ಯ ಹದಗೆಡ್ಲಿಕ್ಕೆ ಏನು ಕಾರಣ ಹೇಳುವಂಥದ್ದು ಮೊದಲು ನಾವು ನೋಡ್ಕೊಳ್ಬೇಕು. ಹಾಗೆ ಆರೋಗ್ಯ ಹದಗೆಡ್ತಾನೆ ಇದೆ, ಅವ್ನಿಗೆ ಎಷ್ಟು ಔಷಧೋಪಚಾರಗಳು ಮಾಡಿದ್ರೂ ಸಹ ಅವನಿಗೆ ಆಗ್ತಾ ಇಲ್ಲ ಅಂದ್ರೆ ಆವಾಗ ದೈವಾನುಗ್ರಹ ಎಷ್ಟಿದೆ ಹೇಳುವಂಥದ್ದು ನಾವು ನೋಡ್ಕೊಳ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಒಬ್ರು ಮಳೆಯಲ್ಲಿ ಹೋಗಿ ನಂಕೊಂಡು ಜ್ವರ ಬಂದ್ಕೊಂಡು ಮಲಗ್ತಾರೆ, ಅದು ವಾಸ್ತವಿಕವಾಗಿ ಅವನ ತಪ್ಪು, ಅವನ ಪ್ರಯತ್ನ, ಅವನು ಹೋಗಬಾರ್ದಿತ್ತು. ಹಾಗಂತೇಳಿ ಅಲ್ಲಿ ಅವನಿಗೆ ಆರೋಗ್ಯ ಸರಿ ಆಗ್ತಿಲ್ಲ ಅಂದ್ರೆ ಆವಾಗ ಅವನಿಗೆ ಅಲ್ಲಿ ಗ್ರಹಗತಿಗಳ ದೋಷ ಏನಿದೆ, ಆ ಗ್ರಹಗತಿಗಳ ದೋಷದಿಂದ ಅವನಲ್ಲಿ ಆ ಸಂದರ್ಭದಲ್ಲಿ ಏನೋ ಹೊರಗಡೆ ಹೋಗಿದ್ನೋ, ಅದಕ್ಕೆ ಸಂಬಂಧಪಟ್ಟು ದೈವಾನುಕೂಲವನ್ನು ನಾವು ಮಾಡಿಕೊಡುವಂಥದ್ದು. ಇದು ಎರಡೂ ಸೇರಿಸಿದಾಗ ಆರೈಕೆ ಅರ್ಧ ಅಂತ ಹೇಳ್ತೇವೆ ನಮ್ಮಲ್ಲಿ. ಮೊದಲು ನಮ್ಮನ್ನು ನಾವು ಆರೈಕೆ ಮಾಡ್ಕೊಳ್ಬೇಕು, ಆಮೇಲೆ ಭಗವಂತ ನಮ್ಗೆ ಆಯುಷ್ಯ ಆರೋಗ್ಯವನ್ನು ಕೊಡ್ತಾನೆ. ಬರೀ ನಮ್ಗೆ ಮಾತ್ರ ಸಾಕಾಗುವುದಿಲ್ಲ, ನಾವು ಮಾತ್ರ ಸಾಕಾಗುತ್ತಿಲ್ಲ. ಮುಂದಿನವರೀಗ ನಮ್ಗೆ ಇರುವಂತಹದ್ದು ಒಂದೇ ಭೂಮಿ, ಅದು ಒಂದು ರೀತಿಯ ಜೀವ ಪರಿಸರ ಅಂತ ಹೇಳುವಂತಹದ್ದು, ಎಲ್ಲಿ ಜೀವಿ ಇರುವಂತಹದ್ದು ಬಹುಶಃ ಭೂಮಿಯಲ್ಲಿ ಮಾತ್ರ ಸದ್ಯದ ಮಟ್ಟಿಗೆ. ಈ ಭೂಮಿಯ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಹೇಗಿರಬೇಕು ಅಂತ ಹೇಳ್ತೀರಿ? ಭೂಮಿಯನ್ನ ಉಳಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಪ್ರಯತ್ನ, ನಮ್ಮ ದೃಷ್ಟಿಕೋನ ಇರಬೇಕು ಅಂತ ಕೇಳಿದ್ರೆ ಕೇವಲ ನಮ್ಮ ಭೂಮಿ ಅಂತ ನಾವು ಇರಬಾರದು. ಇಲ್ಲಿ ನಾವು ಸಂಪೂರ್ಣವಾಗಿ ನಾವು ಇಡೀ ನಮ್ಮ ದೇಶದ ಒಂದು ಭವಿಷ್ಯ, ದೇಶದ ಭವಿಷ್ಯವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಎಲ್ಲರ ಆರೋಗ್ಯ ಆಯುಷ್ಯದೊಂದಿಗೆ ಭೂಮಿಯಲ್ಲಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕು. ಅಂದ್ರೆ ಅದಕ್ಕೆ ಬೇಕಾದಂತ ಸಾವಯವ ಕೃಷಿಯನ್ನೇ ಹೆಚ್ಚಿಗೆ ಅಳವಡಿಸಿಕೊಳ್ಳಬೇಕು, ರಾಸಾಯನಿಕ ಅಂಶಗಳನ್ನು ಕಡಿಮೆ ಮಾಡಬೇಕು ಹೇಳುವಂತ ಉದ್ದೇಶ ನಮ್ದಿದೆ. ಹಾಗೆ ಆ ಒಂದು ಉದ್ದೇಶಕ್ಕೆ ನಾವು ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಮತ್ತು ಕೆಲವು ನಮ್ಮ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಾವು ಜನ್ಮಭೂಮಿ ಉಳಿಸಿ ಅಭಿಯಾನ ಅಂತೇಳಿ ಒಂದು ಮಾಡ್ತಾ ಇದ್ದೇವೆ. ಆ ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ಅಲ್ಲಿ ರೈತರ ಒಂದು ಸಂಪರ್ಕ ಕಾರ್ಯಾಗಾರ, ರೈತರಿಗೆ ಮಾಹಿತಿ ಕಾರ್ಯಾಗಾರ, ಈ ರಾಸಾಯನಿಕ ಬಳಸುವುದರಿಂದ ನಮ್ಗೆ ಏನ್ ಹಾನಿ ಆಗ್ತಾ ಉಂಟು ಭೂಮಿಯಲ್ಲಿ, ಹಾಗೆ ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಾಗ ನಮ್ಗೆ ಎಷ್ಟು ಲಾಭ ಇದೆ ಹೇಳುವಂತದ್ದನ್ನ ನಾವು ರೈತರಿಗೆ ಮಾಹಿತಿಯನ್ನು ಕೊಟ್ಟು ಇವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂತ ಆದಷ್ಟು ಅಲ್ಲೇ ಪರಿಸರದಲ್ಲಿ ಲಭ್ಯವಾಗಿರ್ತಕ್ಕಂತ ಗೊಬ್ಬರಗಳನ್ನ, ಸಾವಯವ ಗೊಬ್ಬರಗಳನ್ನ, ಅದು ಬೆಟ್ಟ ಗೊಬ್ಬರ ಇರಬಹುದು, ಎರೆಹುಳು ಗೊಬ್ಬರ ಇರಬಹುದು, ಅಥವಾ ಹಟ್ಟಿ ಗೊಬ್ಬರ ಇರಬಹುದು, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಎಲ್ಲಾ ರೀತಿಯ ಗೊಬ್ಬರಗಳಿದೆ, ಆ ಗೊಬ್ಬರಗಳನ್ನೆಲ್ಲ ಉಪಯೋಗಿಸಿಕೊಳ್ಳಿ. ಅದು ಸಾಕಾಗಿಲ್ಲ ಅಂತ ಹೇಳಿದ್ರೆ ಇವತ್ತು ಸಮಾಜ ನಮ್ಮ ಆಧುನಿಕ ತಂತ್ರಜ್ಞಾನದಲ್ಲಿ ಜೈವಿಕ ಸಾವಯವ ಗೊಬ್ಬರಗಳು ಇವತ್ತು ಆರ್ಗಾನಿಕ್ ಪ್ರಾಡಕ್ಟ್ಗಳು ತುಂಬಾ ನಮ್ಗೆ ಬೇರೆ ಬೇರೆ ಬೇರೆ ರೀತಿಯ ಲಭ್ಯ ಇದೆ. ಅದನ್ನು ಸರಿಯಾದಂತ ತಜ್ಞರ ಮುಖಾಂತರ ತಿಳಿದುಕೊಂಡು ಅದನ್ನು ಉಪಯೋಗಿಸಿ ನಿಮ್ಮ ಇಳುವರಿಗಾಗಿರ್ಬೋದು ಅಥವಾ ಗಿಡಗಳ ಗ್ರೋತಿಗಾಗಿರ್ಬೋದು, ಯಾವುದೇ ಬೆಳೆ ಅದು, ಅದು ಸರ್ಕಾರಿ ಪರಗಳ ಬೆಳೆಗಳಿರ್ಬೋದು ಅಥವಾ ಆಹಾರ ಬೆಳೆಗಳಿರ್ಬೋದು, ವಾಣಿಜ್ಯ ಬೆಳೆಗಳಿರ್ಬೋದು, ಯಾವುದೇ ಆದರೂ ಸಹ ಆ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಉಪಯೋಗಿಸೋದಕ್ಕೆ ನೀವು ಮೊದಲು ಸಾವಯವ ಕೃಷಿಯನ್ನ ಅಳವಡಿಸಿಕೊಳ್ಳಿ, ಅಂತ ಒಂದು ಗೊಬ್ಬರ ಪೋಷಕಾಂಶಗಳು ಉಪಯೋಗಿಸಿಕೊಳ್ಳಿ, ಅದನ್ನು ಬಳಸಿಕೊಳ್ಳಿ ಹೇಳುವಂತಹ ಮಾಹಿತಿಯನ್ನು ನಾವು ಈ ಒಂದು ಜನಭೂಮಿ ಉಳಿಸಿ ಅಭಿಯಾನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ಮಂಜುನಾಥ್ ಭಟ್ ಅವರೇ. ಆ ಕೃಷಿಯನ್ನ ಜೊತೆ ಜೊತೆಗೆ ನೀವು ಈ ಜ್ಯೋತಿಷ್ಯ ಮತ್ತು ಪೌರೋಹಿತ್ಯ ಇದನ್ನು ಕೂಡ ಮಾಡ್ಕೊಂಡು ಬಂದಿದ್ರಿ, ಜೊತೆಗೆ ಈ ಕೃಷಿ ಅನ್ನುವಂತಹದ್ದು ಒಂದು ರೀತಿಯ ಆ ಜೀವನ ಕ್ರಮವಾಗಿ ಇದ್ರೆ ಬಹಳಷ್ಟು ಒಳ್ಳೇದು ಅಂತ ಹೇಳಿದ್ರೆ, ಆದ್ರೂ ಕೂಡ ಕಾಲ ಬದಲಾದ ಹಾಗೆ ಅದರಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾಡುವಂತಹ ಒಂದು ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ ಸೇರಿಸಿದ್ರಿ. ಆ ತುಂಬಾ ಸಂತೋಷ, ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭತ್ತ ಮತ್ತು ಅಡಿಕೆ ಕೃಷಿ ಕುರಿತು ಯಲ್ಲಾಪುರ ತಾಲೂಕಿನ ಮಂಜುನಾಥ್ ಭಟ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಕೃಷಿ ಮಾಹಿತಿ. ಪಶ್ಚಿಮ ಘಟ್ಟಗಳು ನಯನ ಮನೋಹರವಾಗಿರುವುದಲ್ಲದೆ ಜೀವ ವೈವಿಧ್ಯಗಳ ತಾಣವೂ ಹೌದು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಹಾದು ಹೋಗುವ ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಲವಾರು ವಿಶೇಷ ಗುಣಗಳುಳ್ಳ ಹಾಗೂ ಬೆಳಕಿಗೆ ಬಾರದೆ ಎಲೆ ಮರೆಕಾಯಿಯಂತಿರುವ ವಿಧ ವಿಧವಾದ ಹಣ್ಣು ತರಕಾರಿಗಳನ್ನು ಕಾಣಬಹುದು. ಈ ಸಾಲಿಗೆ ಸೇರುವ ವಿಶೇಷವಾದ ಬೆಳೆ ಎಂದರೆ ಮಾಡಹಾಗಲ. ಸಿಹಿ ಹಾಗಲ, ಕರ್ಲಿಕಾಯಿ ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಈ ಹಾಗಲ ಜಾತಿಯ ತರಕಾರಿಯ ವೈಜ್ಞಾನಿಕ ಹೆಸರು ಮಮೋಡಿಕಾ ಡಯೋಕ. ಕರ್ನಾಟಕ ಹೊರತಾಗಿ ಹೆಚ್ಚು ಮಳೆ ಬೀಳುವ ಘಟ್ಟ ಪ್ರದೇಶ ರಾಜ್ಯಗಳಾದ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಈ ತರಕಾರಿಯು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಬುಡಕಟ್ಟು ಜನಾಂಗದವರು ಪ್ರತಿದಿನ ನೈಸರ್ಗಿಕವಾಗಿ ಅರಣ್ಯದಲ್ಲಿ ಬೆಳೆದಿರುವ ಬಳ್ಳಿಗಳಿಂದ ಇದರ ಕಾಯಿಯನ್ನು ಸಂಗ್ರಹಿಸಿ ದೈನಂದಿನ ತರಕಾರಿಯಾಗಿ ಉಪಯೋಗಿಸುತ್ತಾರೆ. ರಾಜ್ಯದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಸ್ವಾಭಾವಿಕವಾಗಿ ಕಾಣಿಸಿಕೊಳ್ಳುವಂತಹ ಈ ವಿಶಿಷ್ಟ ತರಕಾರಿ ಮಳೆಗಾಲ ಮುಗಿಯುತ್ತಿದ್ದಂತೆ ಮಾಯವಾಗಿ ಬಿಡುತ್ತೆ. ಮೃದು ಮುಳ್ಳುಗಳಿಂದ ಕೂಡಿದ ಇದರ ಕಾಯಿಗಳು ಅತಿ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿದ್ದು ಪಲ್ಯ ಹಾಗೂ ಪಾನಕ ತಯಾರಿಕೆಗಾಗಿ ಉಪಯೋಗಿಸಲಾಗುತ್ತೆ. ತಾಯಂದಿರು ಹಾಲುಣಿಸುವ ಶಿಶುಗಳಲ್ಲಿ ವಾಂತಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಈ ತರಕಾರಿಯನ್ನು ಸೇವಿಸಬಹುದು. ಹಾಗೂ ಇದರ ತಾಜಾ ಹಣ್ಣುಗಳು ಶೇಕಡ 12-14% ಪ್ರೋಟೀನ್ ಅನ್ನು ಹೊಂದಿರುತ್ತೆ. ಇತ್ತೀಚಿನ ಸಂಶೋಧನೆಗಳಿಂದ ಮಧುಮೇಹ ನಿಯಂತ್ರಣಕ್ಕೂ ಇದು ಉತ್ತಮ ಎಂದು ತಿಳಿದು ಬಂದಿದೆ. ಎಳೆಕಾಯಿಗಳು ಕಹಿಯಾಗಿರದೆ ಸಿಹಿಯಾಗಿರುತ್ತೆ ಮತ್ತು ಹೆಚ್ಚಿನ ಪ್ರಮಾಣದ ಜೀವಸತ್ವ ಎ ಹಾಗೂ ಕ್ಯಾನ್ಸರ್ ನಿರೋಧಕ ಅಂಶಗಳನ್ನು ಒಳಗೊಂಡಿದೆ. ಇದು ಬಹುವಾರ್ಷಿಕ ದ್ವಿಲಿಂಗಿ ತರಕಾರಿಯಾಗಿದ್ದು ಹೆಣ್ಣು ಮತ್ತು ಗಂಡು ಹೂವುಗಳು ಪ್ರತ್ಯೇಕ ಗಿಡಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಕೃತಕ ಪರಾಗಸ್ಪರ್ಶ ಕ್ರಿಯೆ ಅತ್ಯಗತ್ಯ. ಕೇವಲ ಮನೆಯ ಹಿತ್ತಲಿಗೆ ಸೀಮಿತವಾಗಿರುವಂತಹ ಈ ಬೆಳೆಯನ್ನು ರೈತರು ಆರ್ಥಿಕ ಬೆಳೆಯಾಗಿಯೂ ಬೆಳೆಯಬಹುದು. ಸ್ಥಳೀಯವಾಗಿ ಲಭ್ಯವಾಗುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಉದ್ದನೆಯ ಮತ್ತು ದಪ್ಪ ಗಾತ್ರದ ಕಾಯಿಗಳಿದ್ದು ಮೃದುವಾದ ಮುಳ್ಳುಗಳನ್ನು ಹೊಂದಿರುವ ಪ್ರತಿ ಬಳ್ಳಿಯು 70-100 ಕಾಯಿಗಳನ್ನು ಕಚ್ಚುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹೆಚ್ಚು ಮಳೆ ಬೀಳುವ ಮತ್ತು ಆರ್ದ್ರತೆ ಇರುವ ಪ್ರದೇಶಗಳಲ್ಲಿ ಈ ಬೆಳೆಯು ಕಂಡುಬರುತ್ತೆ. ಹೆಚ್ಚು ಸಾವಯವ ಅಂಶವಿರುವ, ನೀರು ಬಸಿದು ಹೋಗುವ 5.5-7 ರಸಸಾರ ಹೊಂದಿದ ಮಣ್ಣು ಈ ಬೆಳೆಗೆ ಸೂಕ್ತ. ಮರದ ನೆರಳಿನಲ್ಲಿಯೂ ಈ ಬೆಳೆಯನ್ನು ಬೆಳೆಯಬಹುದು. ಆದರೆ ವಾಣಿಜ್ಯ ಬೇಸಾಯಕ್ಕೆ ಮುಂದಾದಾಗ ಚೌಕಾಕಾರದ ಚಪ್ಪರಗಳನ್ನು ನಿರ್ಮಿಸಿ ಬಳ್ಳಿಗಳನ್ನು ಹಬ್ಬಿಸಬಹುದು. ಬಿಸಿಲಿನ ಜಲ ಹೆಚ್ಚಾದಾಗ ಶೇಕಡ 50 ನೆರಳು ಪರದೆಗಳನ್ನು ಉಪಯೋಗಿಸಿ ತಂಪು ಹವಾಗುಣವನ್ನು ಕೃತಕವಾಗಿ ನಿರ್ಮಿಸಬೇಕಾಗುತ್ತೆ. ಬೀಜ ಅಥವಾ ಬೇರುಗಡ್ಡೆಗಳನ್ನು ಉಪಯೋಗಿಸಿ ವಂಶಾಭಿವೃದ್ಧಿ ಮಾಡಬಹುದು. ಕಾಯಿಗಳು ಚೆನ್ನಾಗಿ ಬಲಿತು ಮಾಗುವಾಗ ಮೇಲ್ಭಾಗ ಹಳದಿ ಬಣ್ಣಕ್ಕೆ ಬಂದು ಒಳಭಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆಗ ಬೀಜಗಳು ಕೂಡ ಬಲಿತು ಕಪ್ಪು ಬಣ್ಣ ಹೊಂದಿರುತ್ತೆ. ಪ್ರತಿ ಹಣ್ಣಿನಲ್ಲೂ 32-37 ಬೀಜಗಳು ಕಂಡುಬರುತ್ತೆ. ಇಂತಹ ಬೀಜಗಳನ್ನು ಸಂಗ್ರಹಿಸಿಟ್ಟುಕೊಂಡು ತಂಪಾದ ಒಣ ಪ್ರದೇಶಗಳಲ್ಲಿ ಹುಳಗಳ ಬಾಧೆ ಇರದಂತೆ ಸಂಗ್ರಹಿಸಿಟ್ಟುಕೊಳ್ಳಬೇಕು. ಬೇರುಗಡ್ಡೆ ಅಥವಾ ಬೀಜಗಳಿಂದ ಉತ್ಪಾದಿಸಿದ ಸಸಿಗಳನ್ನು ಮುಂಗಾರು ಪ್ರಾರಂಭವಾದಾಗ ಸಾಲಿನಿಂದ ಸಾಲಿಗೆ 6 ಮತ್ತು ಗಿಡದಿಂದ ಗಿಡಕ್ಕೆ 3 ಅಂತರ ನೀಡಿ ಈ ಮೊದಲೇ ತೆಗೆದ ಗುಂಡಿಗಳಲ್ಲಿ ನಾಟಿಯನ್ನ ಮಾಡಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 2,400 ಸಂಖ್ಯೆ ಗಿಡಗಳ ಅವಶ್ಯಕತೆ ಇರುತ್ತೆ. ನಾಟಿ ಮಾಡಿದ ನಂತರ ಬಳ್ಳಿಗೆ ಆಧಾರವಾಗಿ ಕೋಲನ್ನು ನೀಡಿ ಜಿಐ ತಂತಿ ಬಳಸಿ ನಿರ್ಮಿಸಿದ ಚಪ್ಪರದ ಮೇಲೆ ಹಬ್ಬಿಸಬೇಕು. ಪ್ರತಿ ಬಳ್ಳಿಯು 90 ದಿನಗಳಲ್ಲಿ ಸುಮಾರು 10-12 ಅಡಿಯವರೆಗೆ ಬೆಳೆಯುತ್ತೆ. ಈ ಸಂದರ್ಭದಲ್ಲಿ ಪ್ರತಿ ಬಳ್ಳಿಯಲ್ಲಿ 2 ಕವಲುಗಳು ಇರುವಂತೆ ನೋಡಿಕೊಳ್ಳಬೇಕು. ನಾಟಿ ಮಾಡಿದ 37-40 ದಿನಗಳಲ್ಲಿ ಬಳ್ಳಿಯು ಬೆಳೆದು ಹೂ ಬಿಡಲು ಪ್ರಾರಂಭಿಸುತ್ತೆ. ಹೂಗಳು ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಪ್ರತಿ ಬಳ್ಳಿಯು ತನ್ನ ಜೀವಿತಾವಧಿಯ 100-120 ದಿನಗಳಲ್ಲಿ 100-150 ಕಾಯಿಗಳನ್ನು ಬಿಡುತ್ತವೆ. ಈ ಬೆಳೆಯು ದ್ವಿಲಿಂಗಿಯಾದ ಕಾರಣ ನೈಸರ್ಗಿಕವಾಗಿ ದುಂಬಿಗಳು ಪರಾಗಸ್ಪರ್ಶ ಮಾಡುತ್ತವೆ. ಇದರಿಂದ ಕೇವಲ 10-15% ಹೂಗಳು ಕಾಯಿ ಕಚ್ಚುತ್ತವೆ. ಆದರೆ ಇಳುವರಿ ಹೆಚ್ಚಿಸಲು ಕೃತಕ ಪರಾಗಸ್ಪರ್ಶದ ಅವಶ್ಯಕತೆ ಇರುತ್ತೆ. ಕೈಯಿಂದ ಕೃತಕ ಪರಾಗಸ್ಪರ್ಶ ಮಾಡುವುದರಿಂದ ಕಾಯಿ ಕಚ್ಚುವಿಕೆಯನ್ನು ಅಧಿಕ ಪ್ರಮಾಣದಲ್ಲಿ ಹೆಚ್ಚಿಸಬಹುದು. ಬೆಳಿಗ್ಗೆ 8 ಗಂಟೆಯಿಂದ 10:30 ಶಲಾಕಾಗ್ರವು ಹೆಚ್ಚಿಗೆ ಫಲವತ್ತಾಗಿರುವುದರಿಂದ ಈ ಸಮಯದಲ್ಲಿ ಕೃತಕ ಪರಾಗಸ್ಪರ್ಶವನ್ನ ಮಾಡಬಹುದು. ಇದರಿಂದ ಕಾಯಿ ಕಚ್ಚುವಿಕೆಯನ್ನು 75% ಹೆಚ್ಚಿಸಬಹುದು. ಈ ಮಾಡ ಹಗಲ ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಯಲು ನೂತನ ಬೆಳೆಯಾಗಿರುವುದರಿಂದ ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದಲ್ಲಿ ಉತ್ತಮ ಇಳುವರಿಯನ್ನ ಪಡೆಯಬಹುದು. ಕಾಯಿ ಕಚ್ಚಿದ 22-26 ದಿವಸಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ. ಪ್ರತಿ ಹೆಕ್ಟೇರ್ಗೆ 8-10 ಟನ್ ಇಳುವರಿ ಪಡೆಯಬಹುದು. ಕೃಷಿ ಮಾಹಿತಿ ಪ್ರಸಾರವಾಯಿತು. ಈಗ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಎಲ್ಐಸಿಯ ಜೀವನ ಲಾಭ ಜೊತೆ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕಿ ನಾರಾಯಣ್ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಎರಡ ವರವಾನೇಣ ಚಿಗಂಟನೆ ಕಟ್ಟಿ ಕಟ್ಟಿ ಗುತ್ತಿ ಗೊಂದಾಲೆ ಕಳು ಜ್ಞಾನ ತಿಂದ್ವಾಲೆ ಕಳು ಜ್ಞಾನ ಗೊಂದಾಲೆ ಏನೇಳಿ ಕಳು ಜ್ಞಾನ ಗೋತಿಂದ ಬರಲಿ ಕಂಬ ಬರಲಿ ಬರಲಿ ಕಂಬ ಬರಲಿಂದ ಬರಲಿ ಕಂಬ ಬರಲಿ ರೋಮನಿಗೆ ಗೋತಿ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಾಗ ನಾಡ ಚರಿ ಮಗ ಬಂದು ಮೋಪನ ಕೇತಿ ರೋವ ವರದ ಕಂಬ ನೀಲೋ ಶ್ಯಾನ ವರದ ಕಂಬ ನೀಲೋ ಶ್ಯಾನವರವನೆಯೇಣ ಶಿಗಂಟನೆ ಕೊಟ್ಟಿ ಗ್ವಾವಿ ಗೊಂದ್ವಾಲೆ ಕೊಳೋ ಜಾನ ಗೊಂದ್ವಾಲೆ ಗೊಂದ್ವಾಲೇಳಿ ಕಳು ಜ್ಞಾನ ಗೋವಿಂದ ಬರಲಿ ತ್ವಾಲೆ ಬರಲಿ ಇಂದ ಬರಲಿ ತ್ವಾಲೆ ಗೋವಿಂದ ಬರಲಿ ತ್ವಾಲೆ ಬರಲಿ ರೋಮನಿಗೆ ಗೋವೇ ನಾಡಾಚರಿ ಮಾಗ ಬರಲಿ ಚರಿ ಮಗ ಬರಲಿ ನಾಡ ಚರಿ ಮಗ ಬಂದು ಮೋಪನೆ ಕೇತಿರುವಾರದ ಕಂಬ ನೀಲೋ ಜಾನ ಕಂಬ ನೀಲೋ ಶಿಗಂಟನೆ ಕಟ್ಟಿ ಹಣಿಯರಿ ಗೊಂದ್ವಾಲೆ ಕೊಳೋ ಜಾನ ದ್ವಾಲೆ ಕೊಳೋ ಗೊಂದ್ವಾಲೆ ಏನೇಳಿ ಕಳೋ ಜಾನ ಹಣಿಯಾರಿಂದ ಬರಲಿ ಬಳ್ಳಿ ಬರಲಿ ಬರಲಿ ಬಳ್ಳಿ ಬರಲಿ ಯಾರಿಂದ ಬರಲಿ ಬಳಿ ಬರಲಿ ದಬೆ ಬರಲಿ ಹಣಿಯರೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ಬರಲಿ ನಾಡ ಚರಿ ಮಗ ಬಂದು ಮೋಪನೆ ಕೇತಿರುವಾರದ ತಲಿಯ ಏರೋ ಶ್ಯಾನದ ತಲಿಯ ಏರೋ ಶ್ಯಾನದ ತಲಿಯ ಏರೋ ಶ್ಯಾನ ರೋಮನಿಗೆ ಮಡಿವಳ ಬಿಗಾದಂತೆ ಬಿಗಾದ ಬರಲಿ ತಂತೆ ಬಿಗಾದ ಬರಲಿ ಮಡಿವಳ ಬಿಗಾದಂತೆ ಬಿಗಾದ ಬರಲಿ ಅರಮನಿಯೋ ಸ್ವಾಂಗೆ ನೆಂತವಾದಿ ಬರಲಿ ಲಂತವಾದಿ ಬರಲಿ ಲಂತವಾದಿ ಬರಲಿ ರೋಮನಿಯೋ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ಚೀನಂತ ಜಯಗಾಲ್ ಬರಲಿ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ರೋಮನಿಯೋ ಸಿಂಗಾರಳಿ ಅಂತೆ ಜವಾಕ್ವರಲಿ ಅಂತೆ ಜವಾಕ್ವರಲಿ ಸಿಂಗಾರಳಿ ಅಂತೆ ಜವಾಕ್ವರಲಿ ರೋಮನಿಯೋ ಮೋತೋ ಮಂಟಪದ ಮಾನೆ ಕೊಟ್ಟೋ ಮಂಟಪದ ಮಾನೆ ಕೊಟ್ಟೋ ಮಂಟಪದ ಮಾನೆ ಕೊಟ್ಟಣ್ಣನ ಮನಿಯೋ ಕಟ್ಟಿದಾರ ಮನಿಯೋ ಕಟ್ಟಭದ್ರೇರ ಮನಿಯೋ ಕಟ್ಟಿದಣ್ಣಯ ಗೊಂದೂಡಿ ಗ್ಯಾರೆ ನಯ ಗೊಂದೂಡಿ ಗ್ಯಾರೆ ಸರಸಿದಾರ ಮನಿಯೋ ಸರಭದ್ರೇರ ಮನಿಯೋ ಸರಸಿದ ತಿಗಿ ಗೊಂದೂಡಿ ಗ್ಯಾರೆ ತಿಗಿ ಗೊಂದೂಡಿ ಗ್ಯಾರೆ ಗೂಡಿ ಸಾಧೋ ನಿಂತವಳ್ಯಾರೆ ಸಣ್ಣ ಮಂಡೆ ನೇರಿಯವಳೆ ಗಂಡೆ ನೇರಿಯವಳ ಗಂಡೆ ನೇರಿಯವಳು ಮದವಣನಾ ಕ ಸಣ್ಣ ಕೀತಾರೆ ನೀನು ಬಾರೆ ಕೇ ತಾರೆ ನೀನು ಬಾರೆ ಕೆ ಗೋಡಿಗೆ ಸಾಧು ನಿಂತವಳ್ಯಾರೆ ಸಣ್ಣವಳ ಗಂಡೆ ನೇರಿಯವಳೆ ಗಂಡೆ ಸಣ್ಣವಳ ಗಂಡೆ ನೆರಿಯೋಳು ಮದವಣನ ಕ ದೊಡ್ಡ ಕೀತಾರೆ ನೀನು ಬಾರೆ ತಾರೆ ನೀನು ಬಾರೆ ಚವಕ ಬರೀ ಒಲ್ಲೆ ಕಸವೇಟ ಕೋಪೇಟ ಹಣ್ಣಡಿಕೆ ಸಿಪೇಯಾಳಿ ಗಸವ ಕೆ ಸಿಪೇಯಾಳಿ ಗಸವೇ ಸಿಪೇಯಾಳಿ ಗಸವ ಮೇಲ ಗಸವ ಕಸ ಮರ್ಗಿ ಮಾಡಿ ಚೌಕ ಬರೀ ಬೇಕೆ ಮರಿ ಚೌಕ ಬರಿ ಬೇಕೆ ಹಿರಿಯ ಕ ಸೂರ್ಯ ಮಗೆದಾರಾಗಿ ಬರಿ ಬೇಕೆ ಮಗೆದಾರಾಗಿ ಬರಿ ಬಾಳೆ ಕಲಾಕಾಗಿ ಇಳ್ಳಿಯೋ ಎಡಕಾಗಿ ನಾಗ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಡ ನೆಡದಲ್ಲಿಟ ಕೊಂಡು ಇಂಬ ನೋಡಿ ಚೌಕ ಬರಿ ಬೇಕೆ ನೋಡಿ ಚೌಕ ಬರಿ ಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಆ ಅಂಬಂದಿರಿ ಅಂಬೋ ಅಂದಿರಿ ಅಪ್ಪ ಹಿಡಿದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ಬನ್ನೀರೇ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ಬನ್ನೀರೇ ಆ ಅಂಬಂದಿರಿ ಈ ಅಂಬೋ ಅಂದಿರಿ ಮಾಮ ಹಿಡಿದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗರಸಿನ ಚಾನ್ ಬನ್ನೀರೇ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಪಲ್ಲಂಗಿ ಪಾಣೇರು ಕೆಲ ಕುಂಭ ಜಾಣೇರು ಆ ಅಂಬಂದಿರಿ ಅಂಬಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಎರಡವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳೋ ಜ್ಞಾನ ಗೊಂದಲೆ ಕಳೋ ಎರಡವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳೋ ಜ್ಞಾನ ಗೊಂದಲೆ ಗೊತ್ತಿಗೊಂದಲೆ ಏನೇಳಿ ಕಳು ಜ್ಞಾನ ಗೊತ್ತಿಂದ ಮೂತಿನ ತ್ಯಾರೆ ಬರ ಮೂತಿನ ತ್ಯಾರೆ ಮೂತಿನ ತ್ಯಾರೆ ಬರಲೇಳಿ ಕಳು ಜ್ಞಾನ ಗೊತ್ತಿ ನಡ ದೊರಿಯೇ ತೋಡೋದ ತೋಡೋ ನಡ ದೊರಿಯೇನೇಳಿ ತಡುದಾನ ಸುಂಕ ಕೋಟರ ತೋ ಬೇಡೋಲ ಕೋಟರ ತೋ ಬಿಡೋ ಸುಂಕ ಕೋಟರ ತೋ ಬಿಡವಾಲೆಂದು ತರು ಜ್ಞಾನ ಹೊತ್ತಾರ ಕೋಟೆ ಕಳೋ ಜ್ಞಾನ ಕೋಟೆ ಕಳೋ ಜ್ಞಾನ ಕೊಟ್ಟೆ ಕಳು ಜ್ಞಾನ ಲಪೋಯ ಸುಂಕ ಕೊಟ್ಟು ತೆರಿಯ ತೋರೋ ಸುಂಕ ಕೊಟ್ಟು ತೆರಿಯ ತರು ಜ್ಞಾನ ಲಪೋಯ ಹರಿಮನೆ ಅಣದಿರ ಕರೋ ದಾನೀರ ಕರೆ ಅಣದಿರ ಕರು ಜಾನ ಪಯತಾನೆ ಮೋತಿ ನಾ ತೆರಿಯೆ ಹಿಡಿರೆ ತೆರಿಯೇ ಸರಂಗಿ ಅಣದಿರ ಕಿಶ ಕಿಶಿನ ಗಿಯಲ ಬ್ಯಾಡಿ ಮೋತಿ ನಾ ತೆರಿಯ ಬಿಡ ತೆರಿಯ ಬಿಡ ಸಿಡಿರ ಅಣ್ಣಮದೀರ ಮದವಣ ಮೀಯಲ್ಲೇ ಹೊರೋಟ ಮೀಯಲ್ಲೇ ಹೊರೋಟಾನೋಲಿಗಳಿಗೆ ಮೀಯ ಬಚ್ಚಲಿ ಗೋದಾಳ ಚಲಿ ಗೋದಾಳ